ನಿಮ್ಮೂರು ಸೊರಬದಿಂದ ಎಷ್ಟು ದೂರ ಆಗತ್ತೆ ಸುಮಾರು? 20 ಕಿಲೋಮೀಟರ್ ಆಗತ್ತೆ. 20 ಕಿಲೋಮೀಟರ್ ಬಸ್ಸಿನ ಅನುಕೂಲ ಎಲ್ಲ ಇದೆಯಾ? ಇದೆ ಬಸ್ನ. ಗುರುನಾಥ್ ಗೌಡ್ರೆ, ನನ್ಗೆ ಆಶ್ಚರ್ಯ ಆಗಿದ್ದೇಳಂತಂದ್ರೆ ನೀವು ಬಹಳ ಕರಾರುವಕ್ಕಾಗಿ ನಾವು ಹೇಳಿದ ಜಾಗದಲ್ಲೇ ಸಹಿ ಮಾಡ್ತಿರಲ್ಲ, ಅದು ಅದು ರೂಢಿ. ಮತ್ತೆ ನಾನು ಮೊದಲು ಓದಿದ್ದಿತ್ತಲ್ಲ, ಆ ಅಭ್ಯಾಸದ ಮೇಲೆ ಮಾಡ್ತೀನಿ ಇಷ್ಟೇ. ಮತ್ತೀಗ ಅಡಿಕೆ ತೋಟದಲ್ಲಿ ತಾವೇನಾರು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಾ? ನೀರು ಹಾಯಲಿಕ್ಕೆ ಮತ್ತೆ ಅದರ ನೀರು ಹಿಂಗಿಸ್ಲಿಕ್ಕೆ ಹೊಸ ಆಧುನಿಕ ಕೃಷಿಯಲ್ಲಿ ತಾವೇನಾರು ಬದಲಾವಣೆ ಮಾಡ್ಕೊಂಡಿದ್ದೀರಾ? ಮಾಡ್ತಾ ಇದ್ದೀನಿ. ಈಗ ಡ್ರೈನೇಜ್ ಅಂತೇಳಿ ಮಾಡ್ತಾ ಇದ್ದೀನಿ. ಅಂದ್ರೆ ಆ ತೋಟದ ಮಣ್ಣು ಸ್ವಲ್ಪ ರೋಗಗಳಿಗೆ ಯಾಕೋ ಸ್ವಲ್ಪ ಇದಾಗ್ತಾ ಇತ್ತು. ಸೈಂಟಿಸ್ಟ್ ಜೊತೆಗೆಲ್ಲ ಚರ್ಚೆ ಮಾಡಿ ಮತ್ತೆ ಒಳ್ಳೆ ಪ್ರಗತಿಪರ ರೈತರನ್ನೆಲ್ಲ ಅಂದ್ರೆ ತೋಟಗಾರ ಇವ್ರನ್ನೆಲ್ಲ ಕೇಳಿ ಒಂದು ನಿರ್ಧಾರಕ್ಕೆ ಬಂದು ಈಗ ಡ್ರೈನೇಜ್ ಮಾಡಿಸ್ತಾ ಇದ್ದೀನಿ. ಈಗ ಏನು ಅನುಕೂಲ ಅಂತ ಅದರಿಂದ? ಅದರಿಂದ ಈಗ ಬೇರಿಗೆ ಸಂಬಂಧಪಟ್ಟ ಕೆಲವು ಕಾಯಿಲೆಗಳು ಬರೋದಿಲ್ಲ. ನೀರು ಬೇಗ ಸರಾಗವಾಗಿ ಬಸ್ತು ಹೋಗ್ತದೆ. ಆಮೇಲೆ ಬೇರುಗಳಿಗೆ ಹೆಚ್ಚು ಉಸಿರಾಡೋಕ್ಕೊಂದು ಅವಕಾಶ ಸಿಗ್ತದೆ. ಆಮೇಲೆ ಮಣ್ಣು ಸವಕಳಿ ಕಡಿಮೆ ಆಗ್ತದೆ, ತನ್ಮೂಲಕ ಇಳುವರಿ ಜಾಸ್ತಿ ಆಗ್ತದೆ. ಸುಮಾರು 1 ಎಕರೆಗೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ, ಅದು ಅಷ್ಟು ದೊಡ್ಡ ಪ್ರಮಾಣ. ಆಮೇಲೆ ಬಹಳಷ್ಟು ನಾವು ಇದನ್ನು ಉಪಯೋಗಿಸ್ಬೇಕು, ನಮ್ಮ ಏನು ಶ್ರಮ ಜಾಸ್ತಿ ಪಡ್ಬೇಕಾಗ್ತದೆ. ಈಗ ಅದನ್ನ ಸ್ಟಿಲ್ ರನ್ನಿಂಗ್ ಇದೆ, ಮಾಡ್ತಾ ಇದ್ದೀನಿ, ಕೆಲಸ ಮಾಡಿಸ್ತಾ ಇದ್ದೀನಿ. ಈಗ ಒಂದು 15 ದಿನದಲ್ಲಿ ಮುಗೀತದೆ. ಈಗ ಅಡಿಕೆಗೆ ಏನಾದ್ರು ರೋಗ ಕಾಣಿಸ್ಕೊಂಡಿತ್ತು ತೋಟದಲ್ಲಿ? ರೋಗ ಕಂಡಿತ್ತು. ಆ ರೋಗ ಕಂಡಿದ್ರಿಂದ ಯಾಕೆ ಏನು ಅಂತ ಸ್ವಲ್ಪ ಡೀಪ್ ಆಗಿ ಅದನ್ನ ಸ್ಟಡಿ ಮಾಡಿದಾಗ ಅದಕ್ಕೆ ಬೇರೆ ಸಂಬಂಧಪಟ್ಟಂಗೆ ಕಾಯಿಲೆಗಳು ಬರ್ತಾ ಇದೆ, ನೀರು ಮಣ್ಣು ಅಷ್ಟು ಇದಿಲ್ಲ ಅಂತ ಬಂತು. ಅದಕ್ಕೇನು ಪರಿಹಾರ ಅಂತ ಹೋದಾಗ ಈ ತರ ಮಾಡಿದ್ರೆ ಪರಿಹಾರ ಸಿಗುತ್ತೆ ಅಂತ ಅದಕ್ಕೆ ಇದೆಲ್ಲ ಈಗ ಹಿಟಾಚಿ ಮಿನಿ ಹಿಟಾಚಿ ಇಂದೆಲ್ಲ ಕೆಲಸ ಮಾಡಿಸಿ ಇದೆಲ್ಲ ಮಾಡಿ ಪೈಪ್ ಲೈನ್ ಎಲ್ಲ 4 ಕಡೆ ತಗ್ನಲ್ಲೆಲ್ಲ ಅದನ್ನ ಹಾಕಿ ಪೈಪ್ಗಳನ್ನ ಹೋಲ್ ಮಾಡಿ ಆ ಥರ ಎಲ್ಲ ಮಾಡ್ಬೇಕಾಗ್ತದೆ. ಅದು ನೀರು ಬಸ್ದು ಹೋಗಂಗೆ ಮಾಡಿಸ್ತಾ ವ್ಯವಸ್ಥೆ ಮಾಡ್ತಾ ಇದ್ದೀರಿ? ಡ್ರೈನೇಜ್ ಅಂತ ಆ ಥರ ಮಾಡಿ ಅದಕ್ಕೆಲ್ಲ ಪ್ಯಾಕ್ ಮಾಡಿ ಇದು ಮಾಡ್ಬೇಕಾಗ್ತದೆ. ಈಗ ರೋಗ ಬಂದ ಗಿಡಗಳಲ್ಲಿ ಏನು ಬದಲಾವಣೆಗಳನ್ನು ಕಂಡ್ರಿ ನೀವು? ಅಂದ್ರೆ ನಾ ಈಗ ಆಗಳು ಕೇಳ್ತಿರ್ತೀನಿ ಇದು ಏನಾಗಿದೆ ಅಲ್ಲಿ ಇಲ್ಲ, ಆ ಥರ ಹ್ಯಾಡ್ಗಳೆಲ್ಲ ಚಿಕ್ಕದಾಗಿ ಹೋಗ್ತದೆ, ಆಮೇಲೆ ಸಾಯ್ತಾ ಇದಾವೆ, ಆಮೇಲೆ ಅಣಬೆ ರೋಗ ಬರ್ತದೆ, ಈ ಥರ ಎಲ್ಲ. ಆಮೇಲೆ ಕೊಳೆ ಅಡಿಕೆಗೆ ಒಂದು ಕೊಳೆ ಬರ್ತಾ ಇದೆ ಇಷ್ಟು ಅಂದರೆ ಅದು ಡ್ರೈ ಲ್ಯಾಂಡ್ ಅದು ಆ್ಯಕ್ಚುಲಿ, ಅದಕ್ಕೆ ಹೆಚ್ಚು ಕೊಳೆ ಬರಬಾರ್ದು. ಅದರಲ್ಲಿ ಯಾಕೆ ಕೊಳೆ ಬರ್ತಾ ಇದೆ ಅಲ್ಲಿ ನೀರು ಒಳಗಡೆಯಿಂದ ಬರ್ತಾ ಇಲ್ಲ. ಅವಾಗ ಅದನ್ನು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿದಾಗ ಅವಾಗ ಅದು ಈ ಸೈಂಟಿಸ್ಟ್ ಜೊತೆಗೂ ನಾನು ಚರ್ಚೆ ಮಾಡ್ತಾ ಇರ್ತೀನಿ. ಆಮೇಲೆ ಒಳ್ಳೆ ಈ ಕೃಷಿ ಕ್ರಿಯೆಯನ್ನು ತೋಟಗಾರ ಇದೆ ಆದರೆ ಅವ್ರ ಜೊತೆಗೂ ನಾನು ನಿರಂತರ ಸಂಪರ್ಕದಲ್ಲಿರ್ತೀನಿ, ನಮ್ಮ ಅನುಭವಗಳನ್ನು ಹಂಚ್ಕೊತಿರ್ತೀನಿ. ಅವಾಗ ಅವ್ರದ್ದು ಅನುಭವ ನಮ್ಮ ಅನುಭವ ಇದೆಲ್ಲ ಏನೇನು ಮಿಸ್ಟೇಕ್ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ಆಯ್ದಕ್ಕೆ ಕೈ ಹಾಕಿದ್ದೀನಿ. ಈಗ ಎಲ್ಲಿಗಾರ ಹೋಗ್ಬೇಕು ಅಂತೇಳಂತಂದ್ರೆ ಸಹಾಯಕರ ಜೊತೆಗೆ ನಿಮ್ದೇ ಒಂದು ಸ್ವಂತ ವಾಹನದಲ್ಲಿ ಹೋಗ್ತೀರಿ, ಹೇಗೆ ಮಾಡ್ತೀರಿ? ಸ್ವಂತ ವಾಹನ ಬೈಕ್ ಇದೆ, ಮತ್ತೊಬ್ಬರ ಸಹಾಯ ಅನಿವಾರ್ಯ ನನಗೆ. ಆ ರೀತಿಯಾಗಿ ಬೇರೆಯವರ ಸಂಪರ್ಕ ಮಾಡಿಬಿಟ್ಟು ಮಾಹಿತಿಗಳನ್ನು ಸಂಗ್ರಹಿಸ್ತೀರಿ, ಮತ್ತೆ ನಿಮ್ಮ ತೋಟಕ್ಕೂ ಅವರನ್ನ ಕರ್ಕೊಂಡು ಬರ್ತೀರಾ, ಹೇಗೆ ಕರೆಸ್ತೀರಿ? ಬರ್ತಾರೆ, ಫೋನ್ನಲ್ಲಿ ಜಾಸ್ತಿ ನನ್ನ ಕಾಂಟ್ಯಾಕ್ಟ್ ಜಾಸ್ತಿ, ಯಾಕಂದ್ರೆ ಎಲ್ಲ ಸ್ಪಾಟಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಮತ್ತೆ ನನಗೆ ಈ ಡ್ರೈನೇಜ್ ಅಂತಂದ್ರೆ ನನ್ನ ಫೋನ್ನಲ್ಲಿ ಅಥವಾ ಹಿಂಗೆ ಮುಖತಃ ಕೇಳಿದ್ದು ಬಿಟ್ರೆ ನಾನೆಲ್ಲ ನೋಡ್ಲಿಕ್ಕಾಗಲ್ಲ, ಅಥವಾ ಅದನ್ನ ಮುಟ್ಟು ನೋಡಿ ತಿಳ್ಕೊಳಕ್ಕೂ ಆಗಲ್ಲ, ಯಾಕಂದ್ರೆ ಅದ್ರೊಳಗೆ ಆಗಿರ್ತದೆ. ಅದನ್ನೆಲ್ಲದನ್ನು ಅವ್ರು ಹೇಳಿದಾಗ ಅದನ್ನ ಸರಿಯಾಗಿ ಅರ್ಥೈಸ್ಕೊಂಡು ನಾನು ಕೆಲಸ ಮಾಡಿಸ್ತಾ ಇದ್ದೀನಿ. ಆಯ್ತು, ಧನ್ಯವಾದಗಳು ಸರ್. ಧನ್ಯವಾದಗಳು. ತಮ್ಗೆ ಎಷ್ಟಿದೆ ಜಮೀನು? ನನಗೆ ಒಟ್ಟು 11.5 ಎಕರೆ ಬರ್ತದೆ, ಅದರಲ್ಲಿ ತೋಟ 1.75 ಎಕರೆ ಇದೆ, ಮತ್ತೊಂದು 2.5 ಎಕರೆ ಅಷ್ಟು ಹಾಕಿದ್ದೀನಿ. ಈಗ ರಬ್ಬರ್ ಇದೆ, ರಬ್ಬರ್ ಒಂದು 6.5 ಎಕರೆ ಇದೆ. ಆಮೇಲೆ ಪೈನಾಪಲ್ ಅಥವಾ ಅನಾನಸ್ ಅಂತ ಹೇಳ್ತೀವಲ್ಲ, ಅದೊಂದು 2.5 ಎಕರೆ ಹಾಕಿದ್ದೀನಿ. ನೀರಾವರಿಗೆಲ್ಲ ಏನು ಅನುಕೂಲ ಮಾಡ್ಕೊಂಡಿದ್ರಿ? 2 ಬೋರ್ ಇದೆ ನಂದು, ಅಡಿಕೆ ತೋಟಕ್ಕೆ ಮತ್ತೆ ಪೈನಾಪಲ್ ಇದಕ್ಕೆಲ್ಲ 2 ಬೋರ್ ಇದೆ. ಬೋರಲ್ಲಿ ಚೆನ್ನಾಗಿ ನೀರು ಇಳುವರಿ ಬಂದಿದೆಯಾ? ಇದೆ ಇದೆ, ಚೆನ್ನಾಗಿದೆ. ಯಾವಾಗ ತೆಗೆಸಿದ್ದು ಬೋರು? 2000 ಇಸ್ವಿಯಲ್ಲಿ, ಮತ್ತೊಂದು 2011 ತೆಗೆಸಿದ್ದು. ಅಂದ್ರೆ ತೋಟ ಮಾಡೋ ಉದ್ದೇಶಕ್ಕೆ ಬೋರ್ ಹೊಡೆಸಿದ್ರೆ ಹೇಗೆ? ಹೌದು, ಮುಂಚೆ ಮತ್ತು ಪೈನಾಪಲ್ ಮಾಡ್ಲಿಕ್ಕಾಗಿ. ಮುಂಚೆ ಏನ್ ಬೆಳೀತಾ ಇದ್ರಿ ಮೊದಲು? ಅಡಿಕೆ ತೋಟ ಇತ್ತು ಕೆರೆ ನೀರಿನ ಆಧಾರದ ಮೇಲೆ. ಈಗ ಪೂರ್ತಿ ಬೋರ್ ನೀರು ಆಧಾರದ ಮೇಲೆ ಕೃಷಿ ಆಗಿದೆ. ಈಗ ಯಾಕೆ ಕೆರೆ ನೀರು ಬರ್ತಾ ಇಲ್ವಾ? ಈಗ ಮಳೆಗಾಲ ಸರಿ ಇರೋದ್ರಿಂದ, 3 ವರ್ಷದಿಂದ ಈಗ ಬರಗಾಲ ಇರೋದ್ರಿಂದ ಕೆರೆಯಲ್ಲಿ ನೀರಿಲ್ಲ, ಕೆರೆ ತುಂಬಿಲ್ಲ ಒಟ್ಟಾರೆ. ಇಲ್ವೇ ಇಲ್ಲ, ಈ ಸಲಂತೂ ನೀರೇ ಬರಲಿಲ್ಲ. ಈಗ ಹಾಗಾಗಿ ನಿಮ್ ಭಾಗದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಈ ಬೋರ್ವೆಲ್ನ ಮೊರೆ ಹೊಕ್ಕಿದ್ದಾರೆ ಬಹಳಷ್ಟು ಜನ. ಅನಿವಾರ್ಯ ಆಗ್ಲಿ, ತೊಂದರೆ ಇಲ್ಲ. ಈಗ ಬೋರ್ವೆಲ್ ಎಲ್ಲ ನೀರ್ ಚೆನ್ನಾಗಿದೆಯಾ ಅಥವಾ ಏನಾರ ಫೇಲ್ ಆಗಿದ ಉದಾಹರಣೆಗಳಿದೆಯಾ ನಿಮ್ ಭಾಗದಲ್ಲಿ? ನಂದೇ ಇದೆ, ನಂದೇ ಒಂದು ಫೇಲ್ ಆಗಿ 8 ವರ್ಷದ ನಂತರ ಫೇಲ್ ಆಯ್ತು. ಮತ್ತೆ 6 ವರ್ಷದ ಕೆಳಗೆ ಮತ್ತೆ ಮತ್ತೊಂದು ಬೋರ್ ತೆಗೆದು ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಈಗ ಫೇಲ್ ಆದ ಬೋರ್ನ ರೀಚಾರ್ಜ್ ಮಾಡೋದಕ್ಕೆ ಏನಾರ ವ್ಯವಸ್ಥೆ ಇಲ್ಲ, ಅದು ಬೇರೆ ಕಾರಣದ ಸಿಲಿಟಿನ ಜಾಸ್ತಿ ಆಗಿದೆ ಬಿಟ್ಟಿದ್ದೀನಿ, ಹಾಗೆ ಅದು ರೀಚಾರ್ಜ್ ಮಾಡೋದಲ್ಲ. ಆದ್ರೆ ಮತ್ತೊಂದು 2000 ಏನು ಒಂದು ಬೋರ್ ತೆಗೆಸಿದ್ದೆ, ಸ್ವಲ್ಪ ನೀರಿನ ಇದು ಕಡಿಮೆ ಆಗಿತ್ತು. ಆವಾಗ ನಾನೊಂದು ಇಂಗುಗುಂಡಿ ಅಂತಲ್ಲ, ಅದನ್ನು ಬೋರ್ ನೀರು ಡಂಪ್ ಮಾಡಿ ಅದನ್ನು ಮತ್ತೊಂದು ಮೋಟರ್ ಹಾಕಿ ಈ ಥರ ಮಾಡಬೇಕು ಅಂತ ಒಂದು ಗುಂಡಿ ತೆಗೆಸಿದ್ದೆ. ಅದು ಸ್ವಲ್ಪ ಪ್ಲಾನ್ ಫ್ಲೇವರ್ ಆಯಿತು. ಅದು ಒಂದು 2 ಲಕ್ಷ ಲೀಟರ್ ನೀರು ಹಿಡಿಯಂತ ಒಂದು ಟ್ಯಾಂಕ್ ಆಗಿತ್ತು. ಅದು ಆಟೋಮೆಟಿಕ್ಲಿ ನೀರನ್ನ ಹಿಂಗೆ ಗುಂಡಿ ಥರ ಕನ್ವರ್ಟ್ ಆಯಿತು. ಅದು ಅಂದರೆ ಪಕ್ಕಕ್ಕೆ ಒಂದು ಕೆರೆ ಕೋಡಿ ಹರಿತಾ ಇದೆ, ಆ ನೀರು ಅಲ್ಲಿಗೆ ಬಸದು ಬಂತು. ಮೊದಲು 1 ವರ್ಷ ನನಗೇನು ಗೊತ್ತಾಗಲಿಲ್ಲ, ಆ ನಂತರ ಅದರದ್ದು ಪರಿಣಾಮ ಗೊತ್ತಾಯಿತು. ಗೊತ್ತಾಯ್ತು ಈಗ ಫುಲ್ ಬೋರಲ್ಲಿ ಏನೂ ತೊಂದರೆ ಇಲ್ಲ, ನೀರು ಸಾಕಷ್ಟು ಇದೆ. ಸುಮಾರು ಎಷ್ಟು ದೂರದಲ್ಲಿದೆ ಆ ಗುಂಡಿ ಬೋರಿಂದ? ಒಂದು 10-12 ದೂರದಲ್ಲಿ ಇದೆ ಅಷ್ಟೇ. 12 ದೂರದಲ್ಲಿ ಅಂದ್ರೆ ನೀವು ಬೋರ್ವೆಲ್ ನೀರು ಸ್ಟಾಕ್ ಮಾಡ್ಕೊಳ್ಳಿ ಮಾಡಿ ಏನ್ ಪಂಪ್ ಮಾಡ್ಲಿಕ್ಕಾಗಿ ಮಾಡ್ಕೊಂಡಂತ ಗುಂಡಿ ಅದು ಮಾಡಿದ ಗುಂಡಿ. ಸರಿ, ಈಗ ಅಡಿಕೆ ಕೃಷಿ ಎಲ್ಲ ಹೇಗೆ ಮಾಡ್ತಾ ಇದ್ರಿ, ಅದ್ರ ಪದ್ಧತಿಗಳೆಲ್ಲ ಹೇಳಿ, ಗೊಬ್ಬರ ಮತ್ತೆ ನೀರಿನ ನಿರ್ವಹಣೆ? ನೀರ್ ನಿರ್ವಹಣೆ ಒಂದು ತೋಟಕ್ಕೆ ಬೋರ್ ಇತ್ತು, ಈಗ ಮತ್ತೊಂದು ಕೆರೆ ಇತ್ತು, ಈಗ ಕಂಪ್ಲೀಟ್ ಬೋರ್ ಆಗಿದೆ ಈಗ. ಅಲ್ಲ ಸರಿ, ಈಗ ಅದನ್ನು ಪೂರ್ತಿ ನೀರು ಹಾಯವರಿ ಮಾಡ್ಕೊಂಡಿದ್ರು ಅಥವಾ ಬೇರೆ? ಮೈಕ್ರೋ ಇತ್ತು ಈ ಒಂದು ತೋಟಕ್ಕೆ, ಈಗ ಎರಡೂ ತೋಟಗಳಿಗೂ ನಾನು ಡ್ರಿಪ್ಪರ್ ಅಳವಡಿಸಿದ್ದೀನಿ ಈಗ. ಮೊದಲು ಇದುವರೆಗೆ ಗೊಬ್ಬರನ ಹಾಕ್ತಿದ್ವಿ, ಅಂದರೆ ಈ ರಾಸಾಯನಿಕ ಗೊಬ್ಬರನೆಲ್ಲ ಒಂದು 2 ವರ್ಷಕ್ಕೆ 2-3 ಸಲ ಹಾಕ್ತಿದ್ವಿ. ಈಗ ಅಂದ್ರೆ ಈಗ ಜಸ್ಟ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ, ಕಂಪ್ಲೀಟ್ ಇದರಲ್ಲೇ ಏನು ಡ್ರಿಪ್ಪರಲ್ಲೇ ಕೊಡಬೇಕು ಅಂತೇಳಿ ಅದಕ್ಕೆಲ್ಲ ಕಂಪ್ಲೀಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನ ಈಗ ಜಸ್ಟ್ ಆರಂಭ ಆಗ್ತಾ ಇದೆ ಈಗ. ಅದು ಏನು ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾ ಇದ್ರಿ? ನಾನು ಎಲ್ಲದನ್ನೂ ಕೊಡ್ತೇನೆ, ಅಂದರೆ NPK ಪ್ಲಸ್ ಮೈಕ್ರೋನ್ಯೂಟ್ರಿಯೆಂಟ್ಸು, ಅದ್ರ ಬಗ್ಗೆ ನಂಗೆ ಸಾಕಷ್ಟು ನಾಲೆಡ್ಜ್ ಇರೋದ್ರಿಂದ ನಾ ಬಗ್ಗೆ ಕಂಪ್ಲೀಟ್ ಮ್ಯಾನೇಜ್ ಮಾಡ್ತೀನಿ. ಹೇಗೆ ಬಂತು ಇವೆಲ್ಲ ತಿಳುವಳಿಕೆಗಳು? ಈಗ ಸಾಮಾನ್ಯವಾಗಿ ಏನು ಮಾಡ್ತಾರೆ ರೈತರು ಅಂತೇಳಂದ್ರೆ, ರಸಗೊಬ್ಬರ ಅಂತೇಳಂತಂದ್ರೆ 15-15 ಇಲ್ಲೋ ಪೊಟ್ಯಾಶು ಇಲ್ಲೋ ಸೂಪ ಎಂದು ಈ ಥರದ ಗೊಬ್ಬರಗಳನ್ನು ಕೊಡ್ತೀವಿ. ಸಾಮಾನ್ಯವಾಗಿ ರೈತರು ರಾಸಾಯನಿಕ ಗೊಬ್ಬರ ಅಂತೇಳಂತಂದ್ರೆ ಹರಳು ರೂಪದ ಗೊಬ್ಬರಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನ ಅಂತ ಹೇಳ್ತಾರೆ. ಈಗ ಇತ್ತೀಚೆಗೆ ನೀರಿನಲ್ಲಿ ಕರುವಂತಹ ರಾಸಾಯನಿಕ ಗೊಬ್ಬರಗಳು ಬಂದಿರುವಂತದ್ದು. ಈಗ ಹರಳು ರೂಪದ ಗೊಬ್ಬರಗಳನ್ನ ತಾವು ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ರೆ ಮುಂಚೆ? ಅದಕ್ಕಿಂತ ಮುಂಚೆ ಸ್ವಲ್ಪ ಇದಕ್ಕೆ ಹಿನ್ನೆಲೆ ಹೇಳೋದಾದ್ರೆ, ನಾನು ಮನೆಯಲ್ಲಿ ಅಂದ್ರೆ ಬಹಳಷ್ಟು ವರ್ಷ ಕೆಳಗಡೆ ನಾನು ಈ ರೇಡಿಯೋದಲ್ಲಿ ಈ ಕೃಷಿ ಪಾಠಶಾಲೆ ಅಂತ ಹಿಂದೆ ಸ್ವಲ್ಪ ಹೆಚ್ಚು ಕಡಿಮೆ 35 ವರ್ಷದ ಹಿಂದಿನ ಮಾತಿದ್ದು. ಅವಾಗ ಕೃಷಿ ಪಾಠಶಾಲೆ ಅಂತ ಡೈಲಿನೂ ಮೋಸ್ಟ್ಲಿ ಅಂತ ಕಾಣುತ್ತೆ, ಅಥವಾ ನೆನಪಿಲ್ಲ ವೀಕ್ಲಿ ಇತ್ತೋ ಡೈಲಿ ಇತ್ತೋ ನನಗೆ ನೆನಪಿಲ್ಲ ಈಗ. ಅದರಲ್ಲಿ ರಸಗೊಬ್ಬರದ ಬಳಕೆ ಬಗ್ಗೆ, ಭತ್ತದಗಳ ಬಗ್ಗೆ ಹೀಗೆಲ್ಲ ಪಾಠಶಾಲೆ ಇದಿತ್ತು. ಅದನ್ನು ನಾನು ಅಂದರೆ ನನ್ನ ಟೈಮ್ ಪಾಸಿಗೆ ತಿಳ್ಕೊಳ್ಳೋಕ್ಕಾಗಿ ಎರಡೂ ಇರ್ಬೋದು ಕೇಳ್ತಾ ಇದ್ದೆ ನಾನು. ಆಮೇಲೆ ನಾನು ಅನಾನಸ್ ಕೃಷಿ ಇಳಿದ ಮೇಲೆ ಆವಾಗ ಮತ್ತು ಅಲ್ಲಿಗೂ 25 ವರ್ಷ ಗ್ಯಾಪ್ ಇತ್ತು, ಆ ಪಾಠಶಾಲೆ ಪ್ರಸಾರ ಆಗಿದ್ದಿತ್ತಲ್ಲ. ಆದರೆ ನನಗೆ ಆ 25 ವರ್ಷದ ಹಿಂದೆ ಕೇಳಿದ್ರೂ ಸಹಿತ ಅದನ್ನು ಬೇಸಿಕ್ ಆಗಿ ನನ್ನ ನಾಲೆಡ್ಜ್ ಬಂತದ್ದು ಇತ್ತು. NPK ಅಂದ್ರೇನು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೇನು ಇತ್ಯಾದಿ ಅಂತ ಅದನ್ನು ಉಪಯೋಗಿಸ್ಕೊಂಡು ನಾನು ಒಂದು ಓವರ್ ಟ್ಯಾಂಕ್ ಕಟ್ಟಿಸಿ ಅದರಲ್ಲಿ ಗೊಬ್ಬರಗಳನ್ನು ಕರಡಿ ಅದಕ್ಕೆ ಸಪ್ರೇಟ್ ಪೈಪ್ ಲೈನ್ ಮಾಡಿ, ಹೌದು ನಾನು ಗಾರ್ಡನ್ ಪೈಪ್ ಹಾಕಿ ಅದಕ್ಕೆ ಅನಾನಸಿಗೆಲ್ಲ ಡೈರೆಕ್ಟ್ ಭೂಮಿ ನಾನು ಗೊಬ್ಬರ ಕೊಡಲೇ ಇಲ್ಲ, ನಾನು ಆ ಥರ ಒಂದು ರಸಾವರಿ ಪದಾರ್ಥದಲ್ಲೇ ಕೊಟ್ಟೆ ಆವಾಗಲೇ. ಆಮೇಲೆ ನನಗೊಬ್ರು ಎಲೆ ದೀಕ್ಷಿತ್ ಅಂತ ಬನವಾಸಿ ಒಬ್ಬರು ರಿಟೈರ್ಡ್ ಅಗ್ರಿಕಾಲಜಿ ಪ್ರೊಫೆಸರ್ ಅವರು, ಅವರು ನನಗೆ ಪರಿಚಯ ಆದರು. ಪರಿಚಯ ಅವರಿಂದ ನಾನು ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡೆ, ಯಾಕಂದ್ರೆ ಒಂದು ರೀತಿ ಅವ್ರಿಗೆ ಪ್ರೀತಿ ಶಿಷ್ಯ ಆಗಿದ್ದೇನೋ ಕಡ್ಡಿಲ್ಲ ನಾನು. ಹಾಗಾಗಿ ಗೊಬ್ಬರದ ಬಗ್ಗೆ ನನಗೆ ಸ್ವಲ್ಪ ಡಿಟೇಲ್ ಆಗಿ ನನಗೆ ಅನಾಲಜ್ ಬರೋಕ್ಕೆ ಅನುಕೂಲ ಆಯ್ತು ನನಗೆ. ಇದು ಬಹಳ ಮುಖ್ಯ ಗುರುನಾಥ್ ಅವರೇ, ಯಾಕೆಂತೇಳಂದ್ರೆ ರೈತರಿಗೆ ಸುಮ್ಮನೆ ಗೊಬ್ಬರ ಹಾಕೋದು ಅಂದ್ರೆ ಗೊಬ್ಬರ ಚೆಲ್ಲೋದು ಅನ್ನುವಂಥ ಒಂದು ಅರ್ಥ ಬಂದ್ಬಿಟ್ಟಿದೆ ಇವಾಗ. ಯಥೇಚ್ಛವಾಗಿ ಗೊಬ್ಬರ ಹಾಕಿ ಜಾಸ್ತಿ ಬೆಳೆಯನ್ನು ಪಡ್ಕೊಳ್ಬೇಕು ಅನ್ನೋದು ರೈತರಲ್ಲಿರುವಂತಹ ಒಂದು ಅಭಿಲಾಷೆ. ಈಗ ಯಾವುದೇ ಒಂದು ಗಿಡಕ್ಕೆ ನಿಗದಿತ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು ಪೋಷಕಾಂಶಗಳನ್ನು ಕೊಟ್ಟರೆ ಮಾತ್ರ ಅದಕ್ಕೆ ತಡ್ಕೊಳ್ಳುವಂತ ಒಂದು ಸಾಮರ್ಥ್ಯ ಇರುತ್ತೆ ಅಲ್ವಾ? ಏನ್ ಹೇಳ್ತೀರಿ? ಹೌದು, ಅಷ್ಟೇ ಅಲ್ಲ, ಈಗ ಏನಾಗಿದೆ ಅಂತಂದ್ರೆ ಇತ್ತೀಚಿನ ಒಂದು ಇದರಲ್ಲಿ ಸಾವಯವ ಸಾವಯವ ಒಂದು ಹೇಳ್ಕೊಳ್ಳೋ ಒಂದು ಫ್ಯಾಷನ್ ಆಗಿ ಹೋಗಿದೆ. ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಬೆಳೆ ಭೂಮಿ ಹಾಳಾಗ್ತದೆ, ಬೆಳೆ ಹೀಗಾಗ್ತದೆ, ಬೆಳೆಯಲ್ಲಿ ಹಣ್ಣು ತರಕಾರಿ ರುಚಿ ಹೋಗ್ತದೆ ಅಂತ. ಆದರೆ ನನ್ನ ಅಭಿಪ್ರಾಯದ ಪ್ರಕಾರ ಅಥವಾ ನಾನು ಭಾಳಷ್ಟು ಆ ಬಗ್ಗೆ ಚರ್ಚೆ ಇದನ್ನೆಲ್ಲ ಮಾಡಿ ತಿಳ್ಕೊಂಡಿರೋ ಪ್ರಕಾರ ಮತ್ತು ನನ್ನ ಅನುಭವದ ಪ್ರಕಾರ ಇವರು ರಾಸಾಯನಿಕ ಗೊಬ್ಬರನ ಒಂದು ಬ್ಯಾಲೆನ್ಸ್ ಫುಡ್ಡಾಗಿ ಕೊಡ್ತಾ ಇಲ್ಲ, ಅವ್ರ ನಾಲೆಡ್ಜೇ ಇಲ್ಲ. 100% ರೈತರಿಗೆ ನಾಲೆಡ್ಜ್ ಇಲ್ಲ ಅನ್ನೋ ಕಡ್ಡಿಲ್ಲ. ಬರೀ ಇವರೇ ಹಾಕ್ತಾರೆ, ಚೆನ್ನಾಗಿ ಬೆಳೆದಿದೆ ಅಂತ ತಿಳ್ಕೊತಾರೆ. ಆದರೆ ಅದಕ್ಕೆ ಬೇಕಾದಂಥ ಈಗ ಏನು ರಂಜಕ ಬೇಕು, ಪೊಟಾಶ್ ಬೇಕು, ಆಮೇಲೆ ಮೈಕ್ರೋನ್ಯೂಟ್ರಿಯಂಟ್ಸ್ ಬೇಕು, ಯಾವುದು ಪೋಷಕಾಂಶ ಹೌದು, ಆಮೇಲೆ ಯಾವ ಯಾವ ಟೈಮಿಗೆ ಏನು ಬೇಕು, ಅದು ಮುಖ್ಯ, ಅದು ಬೇಕು. ಅದಿಲ್ಲ ಬೇಸಿಕ್ ನಾಲೆಡ್ಜ್ ಇಲ್ವೇ ಇಲ್ಲ. ಹಾಗಾಗಿ ಏನಾಗ್ತದೆ, ಗಿಡ ಒಟ್ಟು ಬೆಳೀತದೆ, ಯಾವುದೊಂದು ಕಾಳು ಬರುತ್ತೆ, ಅವಾಗ ಆಟೋಮೆಟಿಕ್ಲಿ ಅದರಲ್ಲಿ ಸತ್ತು ಇರೋದಿಲ್ಲ. ಅದನ್ನು ತಮ್ಮ ತಪ್ಪನ್ನು ಹೇಳ್ಕೊಳ್ಳೋದು ಬದಲು, ಅಥವಾ ಅವ್ರಿಗೆ ಗೊತ್ತಿಲ್ಲ ನಾ ತಪ್ಪು ಮಾಡಿದ್ದೀನಿ ಅಂದೇ ಗೊತ್ತಿಲ್ಲ ಅವರಿಗೆ, ಅದನ್ನು ರಾಸಾಯನಿಕ ಗೊಬ್ಬರದ ಮೇಲೆ ಹಾಕ್ತಾ ಇದ್ದಾರೆ. ಅದಕ್ಕೆ ಸಾವಯವ ಕೃಷಿನ ಇದು ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ, ಸಾವಯವ ಕೃಷಿನೇ ಸೂಕ್ತ ಅಂತ ಇದು ಮಾಡಿಕೊಂಡು ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ, ಆಮೇಲೆ ದೇಶದ ಹಿತದೃಷ್ಟಿಯಿಂದ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಎಷ್ಟು ಬೇಕೋ ಅಷ್ಟು ಪೋಷಕಾಂಶಗಳನ್ನು ಕೊಡಬೇಕು. ಈಗ ಹೌದು, ಎಷ್ಟು ಬೇಕೋ ಅಷ್ಟು ಪೋಷಕಾಂಶ ಕೊಡಬೇಕು ಅನ್ನೋದು ಹೇಗೆ ಗೊತ್ತಾಗತ್ತೆ ನಮಗೆ? ಈ ಈ ಭೂಮಿನಲ್ಲಿ ಇಂಥ ಪೋಷಕಾಂಶ ಇಲ್ಲ, ಈ ಗಿಡಕ್ಕಿಂತ ಪೋಷಕಾಂಶ ಬೇಕು ಅಂತ ಹೆಂಗ್ ಗೊತ್ತಾಗತ್ತೆ ನಮಗೆ? ಹೇಗೆ ಕೊಡೋದನ್ನ? ಒಂದು ಮಣ್ಣು ಪರೀಕ್ಷೆ, ಆದ್ರೆ ಮಣ್ಣು ಪರೀಕ್ಷೆ ಒಂದೇ ಅಲ್ಲ, ನಮ್ಮ ನಾಲೆಡ್ಜ್ ಬಹಳ ಮುಖ್ಯವಾಗಿರ್ತದೆ. ಎಲ್ಲದನ್ನು ನಾವು ಮಣ್ಣು ಪರೀಕ್ಷೆ ಮುಖಾಂತರ ತಿಳ್ಕೊಳಕ್ ಆಗಲ್ಲ, ಕೆಲವಷ್ಟು ತಿಳ್ಕೊಬೇಕಾಗ್ತದೆ, ಕೆಲವೊಂದು ನಮ್ಮ ನಾಲೆಡ್ಜ್ ಉಪಯೋಗಿಸ್ಬೇಕಾಗ್ತದೆ. ಇದು ಅಗ್ರಿಕಲ್ಚರ್ ಏನಿದೆಯಲ್ಲ, ನೋಡ್ಲಿಕ್ಕೆ ಎಂತ ದಡ್ಡನ್ನು ಮಾಡಬಹುದು ಅಂತ ಅನಿಸಿದ್ರು ಸಹ ಹಿಂದೊಂದು ಕಾಲದಲ್ಲಿ ಇತ್ತು, ದಡ್ಡದವ ಅಗ್ರಿಕಲ್ಚರಿಗೆ ಬರಬೇಕು, ಬುದ್ಧಿವಂತದ ವ್ಯಾಪಾರಕ್ಕೂ ಅಥವಾ ನೌಕರಿ ಹೋಗಬೇಕು ಅಂತ. ಈಗ ಆಗಲ್ಲ, ನಿಜವಾದ ಬುದ್ಧಿವಂತದ ಅಗ್ರಿಕಲ್ಚರ್ ಬರಬೇಕು ಈಗ. ಯಾಕಂದ್ರೆ ಇದರಲ್ಲಿ ಸೈನ್ಸ್ ಭಾಳ ಇದೆ, ಮಣ್ಣು ಬಗ್ಗೆನೇ ತಗೊಂಡ್ರು ದೊಡ್ಡ ಸೈನ್ಸ್ ಇದೆ, ನೀರಿನ ಬಗ್ಗೆ ತಗೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ಇದೆ. ನಾವು ಬೋರ್ ಉಪಯೋಗಿಸ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಎಲೆಕ್ಟ್ರಿಕಲ್, ಇದಕ್ಕೆ ಸಂಬಂಧಪಟ್ಟಂಗೆ ಅದು ಟೆಕ್ನಾಲಜಿ ಇದೆ. ಹಿಂಗೆ ಪ್ರತಿಯೊಂದರಲ್ಲೂ ಸಾಕಷ್ಟು ಸೈನ್ಸ್ ಇದರಲ್ಲಿ ಒಳಗೊಂಡಿರೋದ್ರಿಂದ ಈ ಬಗ್ಗೆ ನಾಲೆಡ್ಜ್ ನಮ್ಗೆ ಎಷ್ಟಿರ್ತದೆ ಅಷ್ಟು ಸಕ್ಸಸ್ ಆಗ್ಬೋದು ನಾವು. ತಾವು ಮಣ್ಣು ಪರೀಕ್ಷೆ ಬಗ್ಗೆ ಹೇಳಿದ್ರೆ, ಇದ್ರ ಜೊತೆಗೆ ನಾವು ಬೋರ್ ತೆಗೆಸಿದಾಗ ನೀರಿನ ಪರೀಕ್ಷೆನೂ ಮಾಡಿಸ್ಬೇಕು ಅಂತಾರೆ ತಜ್ಞರು. ನಾನು ಅದು ಮಾಡಿಸಿದ್ದೀನಿ. ಈಗ ನೀರಿನಲ್ಲಿ ಏನಿದೆ, ಪಿ ಎಚ್ ಏನಿದೆ, ಆಮೇಲೆ ಲವಣಾಂಶ ಏನಿದೆ, ಅದನ್ನೆಲ್ಲ ಟೆಸ್ಟ್ ಮಾಡಿಸಿದ್ದೀನಿ, ಮಾಡಿಸ್ತೀನಿ, ನೋಡ್ಕೊಂಡಿದ್ದೀನಿ, ಅದನ್ನು ನೋಡ್ಕೋತೀನಿ ನಾನು. ಈಗ ನೀವು ತೆಗೆಸಿದಂತಹ ಬೋರ್ ನೀರು ನಿಮ್ಮ ಬೆಳೆಗೆ ಸೂಕ್ತ ಅಂತ ಬಂದಿದೆ? ಪ್ರಾಬ್ಲಮ್ ಏನಿಲ್ಲ, ಆತರ ಬೋರ್ ನೀರೇನು ಬಂದಿಲ್ಲ ನಂಗೆ. ಈಗ ಸರಿ, ಅಡಿಕೆ ಎಲ್ಲ ಫಸಲು ಬರ್ತಾ ಇದೆಯಾ? ಹೇಗಿದೆ ಫಸಲು? ಫಸಲು ಬರ್ತಾ ಇದೆ ನಂಗೆ, ಎಕರೆ 20 ಕ್ವಿಂಟಲ್ ಅವರೇಜ್ ನಾನು ಸರಾಸರಿ ಇಳುವರಿ ತೆಗಿತಾ ಇದ್ದೀನಿ. ಹಸಿ ಅಡಿಕೆನ ಒಣಗಿದ್ದ? ಇಲ್ಲ, ಒಣಗಿತ್ತು. ಸರಿ, ಈಗ ಮೈಕ್ರೋ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀರಲ್ಲ? ಮೈಕ್ರೋ ತೆಗೆದೀನಿ, ಈಗ ಡ್ರಿಪ್ ಬಂದೆ. ಈಗ ಡ್ರಿಪ್ ಹಾಕ್ಸಿದ್ರಿ, ಪೂರ್ತಿ ಮೈಕ್ರೋ ಸ್ಪ್ರಿಂಕ್ಲರ್ ತೆಗೆದ್ಬಿಟ್ರ? ಹೌದು. ಯಾಕೆ ಉದ್ದೇಶ? ಮೈಕ್ರೋ ಸ್ಪ್ರಿಂಕ್ಲರ್ನಲ್ಲಿ ಅಂದ್ರೆ ಮೈಕ್ರೋ ಸ್ಪ್ರಿಂಕ್ಲರ್ ಪರವಾಗಿಲ್ಲ ಅದು, ಆದರೂ ಸಹ ಈಗೇನಾಗ್ತದೆ ಅದು ಮೇಲ್ಪದರು ನೀರಿನ ಅದು ಮಣ್ಣಿನ ಮೇಲ್ಪದರು ಇರ್ತದಲ್ಲ ಅದು ಚೆನ್ನಾಗಿ ತೋರ್ತದೆ, ಸ್ವಲ್ಪ ಕೆಳಭಾಗಕ್ಕೆ ಹೋಗಲ್ಲ. ಆಮೇಲೆ ನೀರು ಕಡಿಮೆ ಇದ್ದಾಗ ಅದು ಹೆಚ್ಚು ಸಾಧ್ಯವಿಲ್ಲ. ಅದು ಡ್ರಿಪ್ಪರಲ್ಲ ಆದರೆ ನೀರು ಕಡಿಮೆ ಇದ್ದಾಗೂ ಅದನ್ನು ನಾವು ಬಳಸ್ಬೋದು. ಆಮೇಲೆ ನಾವು ಪರ್ಟಿಕ್ಯುಲರ್ ಗೊಬ್ಬರ ಕೊಟ್ಟರೆ ಗಿಡಕ್ಕೆ ಸರಿಯಾಗಿ ಕೊಡ್ಬೋದು. ಇದೇನಾಗ್ತದೆ, ಇಡೀ ಭೂಮಿಗೆ ಸ್ಪ್ರೆಡ್ ಆಗೋದ್ರಿಂದ ಕಳೆ ಜಾಸ್ತಿ ಆಗ್ತದೆ, ಅದರಿಂದ ಕೆಲವು ಸಮಸ್ಯೆಗಳು ಬರ್ತದೆ. ಆಮೇಲೆ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅಡಿಕೆ ಸೋಗೆ ಎಲ್ಲ ಬಿದ್ದು ಅದು ಮುರಿಯೋದು, ಅದನ್ನ ಈ ಥರ ಮೇಂಟೈನ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಕಸ ಸಿಕ್ಕೊಂಡು ಇದೆಲ್ಲ, ಅದಕ್ಕಾಗಿ ಅದನ್ನ ಕೈಬಿಟ್ಟಿದ್ದೀನಿ. ಮತ್ತೆ ಅಡಿಕೆನಲ್ಲಿ ಅಂತರ್ ಬೆಳೆಗಳನ್ನೇನಾದ್ರು ಹಾಕ್ಬಿಟ್ಟಿದ್ರೆ? ಕಾಳುಮೆಣಸು ಹಾಕಿದ್ದೀನಿ, ಈಗ ಜಸ್ಟ್ ಈ ಸ್ವಲ್ಪ ಸಣ್ಣ ಫಸಲು ಬಂದಿದೆ, ನೆಕ್ಸ್ಟ್ ಡೇ ಇನ್ನೂ ಚೆನ್ನಾಗಿ ಬರ್ತದೆ. ಕಾಳುಮೆಣಸಿಗೆ ಏನಾರು ರೋಗ ಇದೆಯಾ? ಇಲ್ಲ, ಅದರದ್ದೇನು ರೋಗ ಇಲ್ಲ. ಈಗ ಅಡಿಕೆಗೆ ತಾವು ಸೂಕ್ತವಾದ ರಾಸಾಯನಿಕ ಗೊಬ್ಬರಗಳನ್ನೇ ಕೊಡ್ತಾ ಇದ್ದೀನಿ, ಮತ್ತೆ ರಸಾವರ ಪದ್ಧತಿನಲ್ಲೆಲ್ಲ ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳಿದಿರಲ್ಲ, ಅದಕ್ಕೆ ವೆಂಚುರಿ ಮೂಲಕ ನೀವೆಲ್ಲ ಕೊಡ್ತಾ ಇದ್ದೀರಾ ಅಥವಾ ಹೇಗೆ ಮಾಡ್ತೀರಾ? ಈಗ ಏನು ರಸಾವರಿ ಅಂತ ಈಗ ಕೊಡ್ತೀನಲ್ಲ, ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ವೆಂಚುರಿ ಮಾಡಲ್ಲ, ವೆಂಚುರಿ ಅಷ್ಟು ಪರ್ಫೆಕ್ಟ್ ಅನಿಸಿಲ್ಲ ನನಗೆ, ಅದಕ್ಕೆ ನಾನು ಈಗ 1/2 HP ಮೋಟರ್ ತಗೊಂಡು ಅದಕ್ಕೆ ಪಂಪ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ನನಗೆ. ಅದರಿಂದ ನೇರವಾಗಿ ಕೊಡೋದಂತ ಬೋರ್ ನೀರಿಗೆ ಮಿಕ್ಸ್ ಮಾಡ್ಬಿಡ್ತೀನಿ, ಬೋರ್ ನೀರಿಗೆ ಮಿಕ್ಸ್ ಆದಾಗ ಆಟೋಮೆಟಿಕ್ಲಿ ಅದು ಇದಾಗ್ತದೆ, ಪಂಪ್ ಆಗ್ತದಲ್ಲ. ಈಗ ತಾವು ಸಂಪೂರ್ಣ ಸಾವಯವೂ ಅಲ್ಲ, ಅದ್ರ ಜೊತೆಗೆ ರಾಸಾಯನಿಕವನ್ನು ಬಳಸ್ತಾ ಇದ್ದೀರಿ. ಸಾವಯವ ಅಂತ ಹೇಳಂತಂದ್ರೆ ಈಗ ಕಾಂಪೋಸ್ಟ್ ಮತ್ತಿತರ ಸಾವಯವ ಪದಾರ್ಥಗಳನ್ನ ಹೇಗೆ ನೀವು ಹಂಚಿಕೆ ಮಾಡಿಕೊಡ್ತೀರಿ? ಸಾವಯವ ಪದಾರ್ಥ ಮಣ್ಣಿನ ಆರೋಗ್ಯಕ್ಕೆ ಅನಿವಾರ್ಯ, ಅದರ ಬಗ್ಗೆ ಎರಡು ಮಾತಿಲ್ಲ, ಸಾವಯವ ಬೇಕೇ ಬೇಕು. ಆದ್ರೆ ಅದು ಒಂದರಿಂದನೇ ಆಗಲ್ಲ ಅನ್ನೋ ನನ್ನ ಅಭಿಪ್ರಾಯ. ಅಲ್ಲ ಸರಿ, ಹೇಗೆ ನೀವು ಉಳಿದಂತ ಸಾವಯವ ವಸ್ತುಗಳನ್ನ ಹೇಗೆ ನೀವು ಪೂರೈಕೆ ಮಾಡಿ? ಕಾಂಪೋಸ್ಟ್ ಗೊಬ್ಬರ ಇಂಥದ್ದೆಲ್ಲ ಇರ್ತದಲ್ಲ, ಅದನ್ನ ನಾನು ಖರೀದಿ ಮಾಡಿ ಹಾಕ್ತೇನೆ. ನೇರವಾಗಿ ಬುಡಕ್ಕೆ, ಮರದ ಬುಡಕ್ಕೆ ಹಾಕ್ತೀರಾ? ಹೌದು, ಮರದಿಂದ ಸುಮಾರು 1.5 ದೂರದಲ್ಲಿ ಹಾಕ್ತೇನೆ. ಅದನ್ನೇನು ಬೇರೆ ಕಾಂಪೋಸ್ಟ್ ಗಿಂಪೋಸ್ಟ್ ಮಾಡಲ್ಲ, ನೇರವಾಗಿ ಸಗಣಿ ಗೊಬ್ಬರನೇ ಹಾಕ್ತೀರಾ? ಹೌದು, ನೇರ ಸಗಣಿ ಗೊಬ್ಬರನೇ ಹಾಕ್ತೀನಿ. ಮತ್ತೆ ಅದ್ರ ಜೊತೆಗೆ ಬೇರೆ ಹೊಸ ಮಣ್ಣೇನಾರು ಹಾಕ್ತೀರಾ? ಇಲ್ಲ, ಅದು ಮಾಡೋಕ್ಕಾಗಿಲ್ಲ ನನಗೆ, ಅದು ಮಾಡೋದು ಒಳ್ಳೇದು, ಅದ್ರ ಜೊತೆ ಹಾಕಕ್ಕಾಗಿಲ್ಲ, ನಾನು ಮಾಡೋಕ್ಕಾಗಿಲ್ಲ. ಈಗ ಮತ್ತೆ ಗೊಬ್ಬರ ಹಾಕಿ ಅದ್ರ ಮೇಲ್ಗಡೆ ಮಣ್ಣು ಮುಚ್ಚದೆ ಇದ್ರೆ ಗೊಬ್ಬರ ಪೋಲಾಗ್ಬಿಡುತ್ತಲ್ಲ, ಸಾವಯವ ಗೊಬ್ಬರಗಳು ಅಲ್ಲೇ ಕಳೆ ಅಥವಾ ಸೋಗೆ ಎಲ್ಲ ಇರ್ತದಲ್ಲ, ಅದನ್ನೇ ಮುಚ್ತೀವಿ ಅಷ್ಟೇ. ಇನ್ನು ಅನಾನಸ್ ಬೆಳೆ ಬಗ್ಗೆ ಸ್ವಲ್ಪ ಹೇಳಿ, ಅದನ್ನ ನಾಟಿ ಮಾಡೋ ಕ್ರಮ, ಅದು ಎಷ್ಟು ಅಂತರ ಇರಬೇಕು ಅವೆಲ್ಲವ? 4 ಅಡಿಗೆ ಒಂದೊಂದು ಇದನ್ನ ಮಾಡ್ತೇವೆ, ಒಂದು ನಾವು ಸಾಲನ್ನು ನಿರ್ಮಾಣ ಆಗ ನಾಲ್ಕೂರು ಅಡಿ ಪಕ್ಕಕ್ಕೆ ಅಂದರೆ ಸಾಲಿನ ಸಾಲಿಗೆ ಒಂದಡಿ ಇಡ್ತೀವಿ, ಗಿಡದಿಂದ ಗಿಡಕ್ಕೆ ಒಂದಡಿ ಇಡ್ತೀವಿ. ಆ ಎರಡು ಸಾಲುಗಳ ಮಧ್ಯೆ ಸಾಮಾನ್ಯ ಒಂದು ಮೂರುವರೆ ಅಡಿ ಗ್ಯಾಪ್ ಇರ್ತದೆ, ಮೂರುವರೆ ಅಡಿ ಇರ್ತದೆ. ಇದು ಸಾಮಾನ್ಯ ಒಂದು ಎಕರೆಗೆ 17,000-18,000 ಸಸಿಗಳು ಕೂಡ್ತವೆ. ಕೂರುತ್ತೆ ಸಸಿಗಳು ಎಲ್ಲಿಂದ ತರೋದು? ಬೆಳೆದ ರೈತರು ಇರ್ತಾರಲ್ಲ, ಸಸಿ ಅದಕ್ಕೆ ಸಪರೇಟ್ ಯಾವ್ದು ಇದಿರಲ್ಲ, ಒಬ್ಬರಿಂದ ಒಬ್ಬರು ನಾವು ಅದನ್ನ ಈ ಹಿಂದೆ ಯಾರು ಅನಾನಸ್ ಹಾಕಿರ್ತಾರೆ ಅಲ್ಲಿಂದ ತಗೊಂಬರೋದನ್ನ ತರಬೇಕಾಗ್ತದೆ. ಅವಲ್ಲಿ ಸಸಿ ತಂದ್ಕೊಂಡೆ ನಾವು ಪ್ಲಾಂಟಿಂಗ್ ಮಾಡ್ಬೇಕು. ಈಗ ಅನಾನಸ್ ಹಣ್ಣಿನ ಮೇಲ್ಗಡೆ ಇರುತ್ತಲ್ಲ ತೊಟ್ಟು, ಅದನ್ನೇ ನೆಡ್ತೀರಾ? ಅದು ಕ್ರೌನ್ ಅಂತೇಳಿ, ಅದನ್ನ ಹಾಕಿದ್ರೆ ಬಹಳ ಲೇಟ್ ಆಗ್ತದೆ, 2-3 ವರ್ಷ ಮೇಲೆ ಬೇಕು. ಅದನ್ನ ಯಾರು ಉಪಯೋಗಿಸಲ್ಲ, ಅದು ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅನಾನಸ್ನ ಬುಡದಲ್ಲಿ ಅಥವಾ ಕಾಯಿಗಿಂತ ಕೆಳಗಡೆ ಬರ್ತದೆ, ಸ್ಲಿಪ್ಸ್ ಅಂತ ಹೇಳ್ತೀವಿ, ಸಕ್ಕರ್ಸ್ ಅಂತ ಹೇಳ್ತೀವಿ, ಅದನ್ನು ಉಪಯೋಗಿಸಬೇಕಾಗ್ತದೆ. ಸರಿ, ನೆಟ್ಟು ನಂತರದಲ್ಲಿ ಅದಕ್ಕೆ ಗೊಬ್ಬರದ ಪೂರೈಕೆ ಅವೆಲ್ಲವ? ಗೊಬ್ಬರದ ಪೂರೈಕೆ ಮಾಡಲೇಬೇಕು, ಯಾಕಂದ್ರೆ ಅನಾನಸ್ಗೆ ರಾಸಾಯನಿಕ ಗೊಬ್ಬರ ಇಲ್ಲದೆ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಹೌದೇ? ಓಹೋ, ಅದಕ್ಕೆ 100% ನಾವು ರಾಸಾಯನಿಕ ಗೊಬ್ಬರದಲ್ಲೇ ನಾವು ಬೆಳಿಬೇಕು. ಗೊಬ್ಬರದ ಹಣ್ಣು ಅಂದ್ರೆ ತಪ್ಪಿಲ್ಲ, ಹಾಗಾದ್ರೆ ಒಂದ್ ಲೆಕ್ಕದಲ್ಲಿ ಸರಿ, ಅಂದ್ರೆ ಅದು ಒಂದ್ ರೀತಿ ದೊಡ್ಡ ಪ್ರಮಾಣದಲ್ಲೇ ನಾವು ಫೀಡಿಂಗ್ ಮಾಡ್ಬೇಕಾಗ್ತದೆ. ಏನೇನ್ ಗೊಬ್ಬರ ಹಾಕ್ತೀರಿ? ಎನ್ಪಿಕೆ ಇದೆ, ಎನ್ಪಿಕೆ ಮಾಮೂಲಿ ಅಂದ್ರೆ ಸ್ವಲ್ಪ ನಾವು ಸ್ಟೇಜ್ ಬೈ ಸ್ಟೇಜ್ ಯಾವ ಸ್ಟೇಜ್ ಏನೇನು ಕೊಡ್ಬೇಕು ಅಂತ ಇರ್ತದೆ ಆತರ ಕೊಡ್ತಾ. ಈಗ ಅದನ್ನು ಅದಕ್ಕೂ ಸಹ ಡ್ರಿಪ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಅದಕ್ಕೆ ಡ್ರಿಪ್ಪರ್ ಅಂದ್ರೆ ಸದ್ಯಕ್ಕಿಲ್ಲ. ನೆಕ್ಸ್ಟ್ ಅದು ಮತ್ತೆ ಇನ್ನೂ ನಾನು ಪೈನಾಪಲ್ ಹಾಕ್ಬೇಕು ಅಂತಿದ್ದೀನಿ, ಅದಕ್ಕೆ ಇನ್ಲೈನ್ ಡ್ರಿಪ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದಕ್ಕೆ ಮೈಕ್ರೋ ಇದೆ, ಈಗ ಅಲ್ಲಿ ಮೈಕ್ರೋ ಇದೆ. ಈಗ ಸರಿ, ಅದಕ್ಕೆ ಈಗ ಹಣ್ಣುಗಳಿಗೆ ಹೊಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಕೆಲವು ಸ್ಪ್ರೇಗಳು ಬಂದಿವೆ, ಅದು ಮಾಗ್ಲಿಕ್ಕೆ ಮತ್ತೆ ಅದು ಬೆಳಿಲಿಕ್ಕೆ ಅಂತ ಹೇಳಿ, ಅವುಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದಾರೆ? ನಾನು ಅಂದ್ರೆ ಬೇರೆ ಉಪಯೋಗಿಸ್ತಾರೆ, ನಾನು ಆಕ್ಚುಲಿ ಅದನ್ನ ಉಪಯೋಗಿಸ್ತಾ ಇಲ್ಲ. ಆದಷ್ಟು ನಾವು ಫೀಡಿಂಗ್ ಚೆನ್ನಾಗಿ ಕೊಟ್ರೆ ಅದು ಹೆಚ್ಚು ಬೇಕಾಗಲ್ಲ ಅಂತೇಳಿ ಅದನ್ನ ಹೆಚ್ಚು ನಾವು ಉಪಯೋಗಿಸ್ತಾ ಇಲ್ಲ. ಈಗ ಆ ತರದ ಸ್ಪ್ರೇ ಮಾಡೋದ್ರಿಂದ ಹಣ್ಣಿನ ಗುಣಮಟ್ಟ ಚೆನ್ನಾಗಿ ಬರುತ್ತೆ ಮತ್ತೆ ಗಾತ್ರನು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಆ ತರದ್ದೇನು ಕಂಡು ಬಂದಿಲ್ಲ? ಹಾಗಾದ್ರೆ ಕೊಡದೇ ಇದ್ರು ಆ ತರದ ಗುಣಮಟ್ಟ ಇದೆ? ಗುಣಮಟ್ಟ ಬರಲ್ಲ, ಗುಣಮಟ್ಟ ಇದೆಯಲ್ಲ ಅದು ಗುಣಮಟ್ಟ ಬರಲ್ಲ, ಯಾಕಂದ್ರೆ ಅವೆಲ್ಲ ಹಾರ್ಮೋನ್ಸ್, ಅವೆಲ್ಲ ಹಾರ್ಮೋನ್ಸ್ ಇದಾಗೋದ್ರಿಂದ ಅದರಲ್ಲಿ ಗುಣಮಟ್ಟ ಬರಲ್ಲ, ಯಾಕಂದ್ರೆ ಅದು ಒಂದು ಲಿಮಿಟ್ ಇರ್ತದೆ. ಇಲ್ಲಿ ಏನಾಗ್ತದೆ, ರೈತರಿಗೆ ನಮಗೆ ಚೆನ್ನಾಗಿ ಬರಬೇಕು ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಹಾಕೊಂಡು ಸ್ಪ್ರೇ ಕೊಡ್ತಾರೆ, ಗುಣಮಟ್ಟ ಹಾಳಾಗ್ತದೆ. ಬರ್ಬೇಕು ಕ್ಯಾಲ್ಸಿಯಂ ನೈಟ್ರೇಟ್ ಕೊಡಬೇಕು, ಹೀಗೆಲ್ಲ ಇರ್ತದೆ, ಏನೇನೆಲ್ಲ ಇರ್ತದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ, ಯಾಕಂದ್ರೆ ನಮ್ಗೆ ಅದ್ರ ಬೆಲೆ ಇದಿಲ್ಲ, ನಮ್ಗೆ ಬೆಲೆ ಕೊಡಲ್ಲ, ಹಾಗಾಗಿ ನಾವು ಅದ್ರ ಬಗ್ಗೆ ಒತ್ತು ಕೊಡ್ತಾ ಇಲ್ಲ. ಸರಿ, ಈಗ ನೆಟ್ಟು ಎಷ್ಟು ದಿವಸಗಳ ನಂತರ ಅದು ನಿಮ್ಗೆ ಹಣ್ಣು ಕೊಯ್ಲಿಕ್ಕೆ ಬರುತ್ತೆ? ಸಸಿಗಳ ವಯಸ್ಸಿನ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಸಾಮಾನ್ಯವಾಗಿ 1.5 ವರ್ಷಕ್ಕೆ ನಮ್ಗೆ ಕಂಪ್ಲೀಟ್ ಅದು ಒಂದು ಬೆಳೆ ಬರ್ತದೆ. 1.5 ವರ್ಷ? 1.5 ವರ್ಷ ಬರ್ತದೆ. ಮತ್ತೆ ಅದ್ರಲ್ಲಿ ಬೇರೆ ಏನು ಅಂತರ ಬೆಳೆ ಮಾಡ್ಕೊಂಡು ಬರೋದಿಲ್ಲ? ಇಲ್ಲ, ಅದು ಮಾಡ್ಲೂಬಾರ್ದು. ಓಹೋ, ಈಗ ಸರಿ, ಈಗ ಒಟ್ಟು ನೀವು ಜಮಾ ಖರ್ಚಿನ ಒಂದು ಲೆಕ್ಕಾಚಾರ ಹಾಕಿದ್ರೆ, ಲಾಭ ನಷ್ಟದ ಲೆಕ್ಕಾಚಾರ ಹಾಕೋದಾದ್ರೆ, ಈಗ ಸುಮಾರು 1 ಎಕರೆಗೆ ನೀವು ಎಷ್ಟು ಖರ್ಚು ಮಾಡಿದ್ರೆ ಎಷ್ಟು ಲಾಭ ಸಿಗುತ್ತೆ ಅದರಲ್ಲಿ? ಸಾಮಾನ್ಯ 1.5 ಲಕ್ಷ ರೂಪಾಯಿ ಮೇಲೆ ಖರ್ಚಾಗುತ್ತೆ 1 ಎಕರೆಗೆ. ಸಾಮಾನ್ಯ ಒಂದು ಹೆಚ್ಚು ಕಡಿಮೆ ನಮ್ಗೆ 1.5 ಲಕ್ಷ ರೂಪಾಯಿ ನಮ್ಗೆ ಆದಾಯ ಸಿಗುತ್ತೆ. ಆದಾಯ ಸಿಗುತ್ತೆ ಅಂದ್ರೆ 1.5 ಲಕ್ಷ ರೂಪಾಯಿ ಲಾಭ ನೆಟ್ ಸಿಗುತ್ತೆ. ಅಂದ್ರೆ ಮಾರ್ಕೆಟಿನ ಧಾರಣೆಗಳನ್ನು ಅವಲಂಬಿಸಿಕೊಂಡು ಡಿಮ್ಯಾಂಡ್ ನೋಡಿ ಹೆಚ್ಚು ಕಡಿಮೆ ಆಗ್ತದೆ. ಸಾಮಾನ್ಯ ಒಂದು ಇದರಲ್ಲಿ ಅವರೇಜ್ ಅಲ್ಲಿ ಹೇಳಿದ್ರೆ 1.5 ಲಕ್ಷ ರೂಪಾಯಿ ನಮ್ಗೆ ಆದಾಯ ಸಿಗುತ್ತೆ. ಸಿಗುತ್ತೆ. ಅದಕ್ಕೆ ತಕ್ಕದಾಗಿ ನೀವು ಪೋಷಕಾಂಶಗಳ ನಿರ್ವಹಣೆ ಎಫರ್ಟ್ ಹಾಕಬೇಕಾಗುತ್ತೆ. ಒಳ್ಳೇದು ಗುರುನಾಥ್ ಗೌಡ್ರೆ, ಇದುವರೆಗೆ. ಈಗ ಇದ್ರ ಜೊತೆಗೆ ಇಲಾಖೆಯಿಂದ ಏನಾರು ತಾವು ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀರಾ ತೋಟಗಾರಿಕಾ ಇಲಾಖೆಯಿಂದ? ಅನಾನಸ್ ಪ್ಲಾಂಟಿಂಗಿಗಾಗಿ ಸಹಾಯಧನ ಪಡ್ಕೊಂಡಿದ್ದೀನಿ, ಮತ್ತು ನೀರಾವರಿಗೆ ಅನಾನಸ್ಗೆ ಮೈಕ್ರೋ ಸ್ಪ್ರಿಂಕ್ಲರ್ ತಗೊಂಡಿದ್ದೀನಿ, ಅದೇ ತರ ಅಡಿಕೆಗೆ ಡಿಪರಿ ತಗೊಳ್ತಾ ಇದ್ದೀನಿ ಅಷ್ಟೇ ಈಗ. ಮತ್ತೀಗ ಅಡಿಕೆ ತೋಟದಲ್ಲಿ ತಾವೇನಾರು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಾ? ನೀರು ಹಾಯಲಿಕ್ಕೆ ಮತ್ತೆ ಅದರ ನೀರು ಇಂಗಿಸ್ಲಿಕ್ಕೆ ಹೊಸ ಆಧುನಿಕ ಕೃಷಿಯಲ್ಲಿ ತಾವೇನಾರು ಬದಲಾವಣೆ ಮಾಡ್ಕೊಂಡಿದ್ದೀರಾ? ಮಾಡ್ತಾ ಇದ್ದೀನಿ, ಈಗ ಡ್ರೈನೇಜ್ ಅಂತೇಳಿ ಮಾಡ್ತಾ ಇದ್ದೀನಿ. ಅಂದ್ರೆ ಆ ತೋಟದ ಮಣ್ಣು ಸ್ವಲ್ಪ ರೋಗಗಳಿಗೆ ಯಾಕೋ ಸ್ವಲ್ಪ ಇದಾಗ್ತಾ ಇತ್ತು, ಸೈಂಟಿಸ್ಟ್ ಜೊತೆಗೆಲ್ಲ ಚರ್ಚೆ ಮಾಡಿ ಮತ್ತೆ ಒಳ್ಳೆ ಪ್ರಗತಿಪರ ರೈತರನ್ನೆಲ್ಲ ಅಂದ್ರೆ ತೋಟಗಾರರನ್ನೆಲ್ಲ ಕೇಳಿ ಒಂದು ನಿರ್ಧಾರಕ್ಕೆ ಬಂದು ಈಗ ಡ್ರೈನೇಜ್ ಮಾಡಿಸ್ತಾ ಇದ್ದೀನಿ. ಈಗ ಏನ್ ಅನುಕೂಲ ಅಂತ ಅದರಿಂದ? ಅದರಿಂದ ಈಗ ಬೇರಿಗೆ ಸಂಬಂಧಪಟ್ಟ ಕೆಲವು ಕಾಯಿಲೆಗಳು ಬರೋದಿಲ್ಲ, ನೀರು ಬೇಗ ಸರಾಗವಾಗಿ ಬಸ್ತು ಹೋಗ್ತದೆ, ಆಮೇಲೆ ಬೇರುಗಳಿಗೆ ಹೆಚ್ಚು ಉಸಿರಾಡಕ್ಕೊಂದು ಅವಕಾಶ ಸಿಗ್ತದೆ, ಆಮೇಲೆ ಮಣ್ಣು ಸವಕಳಿ ಕಡಿಮೆ ಆಗ್ತದೆ, ತನ್ಮೂಲಕ ಇಳುವರಿ ಜಾಸ್ತಿ ಆಗ್ತದೆ. ಈ ಸುಮಾರು 1 ಎಕರೆಗೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಅದು, ಅಷ್ಟು ದೊಡ್ಡ ಪ್ರಮಾಣ. ಆಮೇಲೆ ಭಾಳಷ್ಟು ನಾವು ಇದನ್ನು ಉಪಯೋಗಿಸ್ಬೇಕು, ನಮ್ಮ ಏನು ಶ್ರಮ ಜಾಸ್ತಿ ಪಡ್ಬೇಕಾಗ್ತದೆ. ಈಗ ಅದನ್ನ ಸ್ಟಿಲ್ ರನ್ನಿಂಗ್ ಇದೆ, ಮಾಡ್ತಾ ಇದ್ದೀನಿ, ಕೆಲಸ ಮಾಡಿಸ್ತಾ ಇದ್ದೀನಿ. ಈಗ ಇನ್ನೊಂದು 15 ದಿನದಲ್ಲಿ ಮುಗೀತದೆ. ಈಗ ಅಡಿಕೆಗೆ ಏನಾದ್ರು ರೋಗ ಕಾಣಿಸ್ಕೊಂಡಿತ್ತ ತೋಟದಲ್ಲಿ? ಕಂಡಿತ್ತು. ಆ ರೋಗ ಕಂಡಿದ್ರಿಂದ ಯಾಕೆ ಏನು ಅಂತ ಸ್ವಲ್ಪ ಡೀಪ್ ಆಗಿ ಅದನ್ನ ಸ್ಟಡಿ ಮಾಡಿದಾಗ ಅದಕ್ಕೆ ಬೇರೆ ಸಂಬಂಧಪಟ್ಟಂಗೆ ಕಾಯಿಲೆಗಳು ಬರ್ತಾ ಇದೆ, ನೀರು ಮಣ್ಣು ಅಷ್ಟು ಇದಿಲ್ಲ ಅಂತ ಬಂತು. ಅದಕ್ಕೇನು ಪರಿಹಾರ ಅಂತ ಹೋದಾಗ ಈ ತರ ಮಾಡಿದ್ರೆ ಪರಿಹಾರ ಸಿಗುತ್ತೆ ಅಂತ. ಅದಕ್ಕೆ ಇದೆಲ್ಲ ಈಗ ಹಿಟಾಚಿ ಮಿನಿ ಹಿಟಾಚಿ ಇಂದೆಲ್ಲ ಕೆಲಸ ಮಾಡಿಸಿ ಇದೆಲ್ಲ ಮಾಡಿ ಪೈಪ್ ಲೈನ್ ಎಲ್ಲ 4 ಕಡೆ ತಗ್ಗಲೆಲ್ಲ ಅದನ್ನ ಹಾಕಿ ಪೈಪ್ಗಳನ್ನ ಹೋಲ್ ಮಾಡಿ ಆ ಥರ ಎಲ್ಲ ಮಾಡ್ಬೇಕಾಗ್ತದೆ. ಅದು ನೀರು ಬಸ್ದು ಹೋಗಂಗೆ ಮಾಡಿಸ್ತಾ ಇದೆ, ವ್ಯವಸ್ಥೆ ಮಾಡ್ತಾ ಇದ್ರಿ ಡ್ರೈನೇಜ್ ಅಂತ ಆ ಥರ ಮಾಡಿ ಅದಕ್ಕೆಲ್ಲ ಪ್ಯಾಕ್ ಮಾಡಿ ಇದು ಮಾಡ್ಬೇಕಾಗ್ತದೆ. ಈಗ ರೋಗ ಬಂದ ಗಿಡಗಳಲ್ಲಿ ಏನು ಬದಲಾವಣೆಗಳನ್ನು ಕಂಡ್ರೆ ನೀವು? ಅಂದ್ರೆ ನಾ ಈಗ ಆಗ್ಲು ಕೇಳ್ತಿರ್ತೀನಿ ಇದು ಏನಾಗಿದೆ ಅಲ್ಲಿ ಇಲ್ಲ, ಆ ಥರ ಹಾಡುಗಳೆಲ್ಲ ಚಿಕ್ಕದಾಗಿ ಹೋಗ್ತದೆ, ಆಮೇಲೆ ಸಾಯ್ತಾ ಇದ್ದಾವೆ, ಆಮೇಲೆ ಅಣಬೆ ರೋಗ ಬರ್ತದೆ ಈ ಥರ ಎಲ್ಲ. ಆಮೇಲೆ ಕೊಳೆ ಅಡಿಕೆ ಒಂದು ಕೊಳೆ ಬರ್ತಾ ಇದೆ ಇಷ್ಟು ಅಂದರೆ ಅದು ಡ್ರೈ ಲ್ಯಾಂಡ್ ಅದು ಆ್ಯಕ್ಚುಲಿ, ಅದಕ್ಕೆ ಹೆಚ್ಚು ಕೊಳೆ ಬರಬಾರ್ದು. ಅದರಲ್ಲಿ ಯಾಕೆ ಕೊಳೆ ಬರ್ತಾ ಇದೆ, ಅಲ್ಲಿ ನೀರು ಒಳಗಡೆಯಿಂದ ಬರ್ತಾ ಇಲ್ಲ. ಆವಾಗ ಅದನ್ನು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿದಾಗ ಆವಾಗ ಅದು ಈ ಸೈಂಟಿಸ್ಟ್ ಜೊತೆಗೂ ನಾನು ಚರ್ಚೆ ಮಾಡ್ತಾ ಇರ್ತೀನಿ. ಆಮೇಲೆ ಒಳ್ಳೆ ಈ ಕೃಷಿಕರ ಏನು ತೋಟಗಾರ ಇದೆ ಅದರ ಅವ್ರ ಜೊತೆಗೂ ನಾನು ನಿರಂತರ ಸಂಪರ್ಕದಲ್ಲಿ ಇರ್ತೀನಿ, ನಮ್ಮ ಅನುಭವಗಳನ್ನ ಹಂಚ್ಕೊತಿರ್ತೀನಿ. ಆವಾಗ ಅವ್ರದ್ದು ಅನುಭವ ನಮ್ಮ ಅನುಭವ ಇದೆಲ್ಲ ಏನೇನು ಮಿಸ್ಟೇಕ್ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಅದನ್ನ ಆಯ್ದಕ್ಕೆ ಕೈ ಹಾಕಿದ್ದೀನಿ. ಈಗ ಎಲ್ಲಿಗಾರ ಹೋಗ್ಬೇಕು ಅಂತ ಹೇಳಂತಂದ್ರೆ ಸಹಾಯಕರ ಜೊತೆಗೆ ನಿಮ್ದೇ ಒಂದು ಸ್ವಂತ ವಾಹನದಲ್ಲಿ ಹೋಗ್ತೀರಿ, ಹೇಗ್ ಮಾಡ್ತೀರಿ? ಸ್ವಂತ ವಾಹನ ಬೈಕ್ ಇದೆ, ಮತ್ತೊಬ್ಬರ ಸಹಾಯ ಅನಿವಾರ್ಯ ನಂಗೆ. ಆ ರೀತಿಯಾಗಿ ಬೇರೆಯವರ ಸಂಪರ್ಕ ಮಾಡಿಬಿಟ್ಟು ಮಾಹಿತಿಗಳನ್ನ ಸಂಗ್ರಹಿಸ್ತೀರಿ, ಮತ್ತೆ ನಿಮ್ಮ ತೋಟಕ್ಕೂ ಅವರನ್ನ ಕರ್ಕೊಂಡು ಬರ್ತೀರ? ಹೇಗೆ ಕರೆಸ್ತೀರಿ? ಬರ್ತಾರೆ, ಫೋನ್ ನಲ್ಲಿ ಜಾಸ್ತಿ ನನ್ನ ಕಾಂಟ್ಯಾಕ್ಟ್ ಜಾಸ್ತಿ, ಯಾಕಂದ್ರೆ ಎಲ್ಲಾ ಸ್ಪಾಟಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಮತ್ತೆ ನನಗೆ ಈ ಡ್ರೈನೇಜ್ ಅಂತಂದ್ರೆ ನನ್ನ ಫೋನ್ನಲ್ಲಿ ಅಥವಾ ಹಿಂಗೆ ಮುಖತಃ ಕೇಳಿದ್ದು ಬಿಟ್ರೆ ನಾನೇ ಅಲ್ಲಿ ನೋಡ್ಲಿಕ್ಕಾಗಲ್ಲ, ಅಥವಾ ಅದನ್ನ ಮುಟ್ಟು ನೋಡಿ ತಿಳ್ಕೊಳಕ್ಕೂ ಆಗಲ್ಲ, ಯಾಕಂದ್ರೆ ನೆಲದೊಳಗೆ ಆಗಿರ್ತದೆ. ಅದನ್ನೆಲ್ಲದನ್ನು ಅವ್ರು ಹೇಳಿದಾಗ ಅದನ್ನ ಸರಿಯಾಗಿ ಅರ್ಥೈಸ್ಕೊಂಡು ನಾನು ಕೆಲಸ ಮಾಡಿಸ್ತಾ ಇದ್ದೀನಿ. ಆಯ್ತು, ಧನ್ಯವಾದಗಳು ಸರ್. ಧನ್ಯವಾದಗಳು. ಸರಿ ಗುರುನಾಥ್ ಗೌಡ್ರ, ಈಗ ಇಷ್ಟೆಲ್ಲ ನೀವು ಕೃಷಿ ಮಾಡ್ತಾ ಇದ್ದೀರಲ್ಲ, ಈ ಕೃಷಿ ಕಾರ್ಮಿಕರ ಸಮಸ್ಯೆ ಏನಿಲ್ವಾ ನಿಮ್ಮ ಭಾಗದಲ್ಲಿ? ಬಹಳಷ್ಟಿದೆ, ಒದ್ದಾಡ್ತಾ ಇದೀವಿ ಅದ್ರ ಬಗ್ಗೆ. ಮತ್ತೆ ಹೇಗೆ ನಿರ್ವಹಣೆ ಮಾಡ್ತಿದ್ರಿ ಇಷ್ಟೆಲ್ಲ ಜಮೀನನ್ನ? ಒಳ್ಳೆ ಕೃಷಿ ಬೇರೆ ಮಾಡ್ತಾ ಇದ್ದೀರಿ, ಅನಾನಸ್ ಬೆಳೀತಾ ಇದ್ದೀರಿ. ಅನಿವಾರ್ಯ ಆಗಿದೆ, ಬೇರೆ ಕಡೆಯಿಂದ ಆದ್ರೂ ಬೇರೆ ಊರುಗಳಿಂದ ಆದ್ರೂ ಲೇಬರ್ಸ್ನ ಕರೆತಂದು ಕೆಲಸ ಮಾಡಿಸ್ತಾ ಇದ್ದೀನಿ. ನಾನು ಕೆಲಸ ಮಾಡಿಸ್ಬೇಕಿದ್ರೆ ಬೆಳಗಿಂದ ಸಂಜೆವರೆಗೂ ಅವ್ರ ಜೊತೆಗೆ ಇರ್ತೇನೆ, ಅಲ್ಲಿ ಪ್ರತಿಯೊಂದು ಸ್ಪಾಟಲ್ಲಿ ಅವ್ರ ಜೊತೆಗೆ ಇರೋದ್ರಿಂದ ನನಗದನ್ನ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಬರೀ ಕೆಲಸ ಮಾಡ್ತಾರಲ್ಲ ಅಂತ ನೋಡೋದಲ್ಲ, ಯಾಕಂದ್ರೆ ಈಗ ಅಲ್ಲಿ ಹೋಗಿ ಕೆಲಸ ಏನು ಮಾಡಿದ್ರಿ ಅಂತ ಇಡೀ ದಿವಸದ ಕೇಳಿ 2-3 ಲೈನ್ ಹೇಳ್ಬೋದು ಅಷ್ಟೇ. ಆದರೆ ಪ್ರತಿಯೊಂದು ಸ್ಪಾಟನ ಒಂದು ಇದು ಬೇಕು ಅಂತಾದ್ರೆ ನಾವು ಅಲ್ಲಿ ಜೊತೆಗೆ ಇರಬೇಕಾಗ್ತದೆ. ಇದ್ದಾಗ ಆಯಾ ಒಂದು ಸ್ಥಳದ ಪರಿಚಯ ಆಗ್ತದೆ, ಅಲ್ಲಿ ಏನು ಸಮಸ್ಯೆ ಅಂತ ಗೊತ್ತಾಗ್ತದೆ. ಹಾಗಾಗಿ ನಾನು ಅವ್ರ ಜೊತೆಗೆ ಇರ್ತೇನೆ, ನಂಗೆ ಟೈಮ್ ಪಾಸು ಆಗುತ್ತೆ, ಮತ್ತು ನನಗೆ ಅಲ್ಲಿ ಇಲ್ಲಿ ನಂಗೆ ಸಮಾಧಾನವೂ ಆಗೋದಿಲ್ಲ. ಅದೇ ನನಗೆ ಈಗ ಕಣ್ಣು ಕಾಣಿಸ್ತೇ ಇದ್ರು ನಾನು ಅದನ್ನು ಮೇಂಟೈನ್ ಮಾಡೋದಕ್ಕೆ ಅವ್ರ ಜೊತೆ ಹೋಗ್ಬೇಕಾಗ್ತದೆ, ಅನಿವಾರ್ಯ ಆಗ್ತದೆ ಹೋಗೋದು. ಯಾಕಂದ್ರೆ ಕೆಲಸ ಮಾಡಿಸ್ಲಿಕ್ಕೂ ಆಯಿತು, ಹೇಳಿ ಕೇಳಲಿಕ್ಕಾಯ್ತು. ಯಾಕಂದ್ರೆ ಎಲ್ಲ ಕೆಲಸಗಾರರಿಗೆ ಎಲ್ಲದೂ ತಿಳುವಳಿಕೆ ಇರಲ್ಲ, ನಾವು ಹೇಳಿದ್ದನ್ನು ಮಾತ್ರ ಮಾಡ್ತಾರೆ ಅಥವಾ ಹೇಳಿದ್ದನ್ನು ಸರಿಯಾಗೂ ಮಾಡೋದಿಲ್ಲ. ಅದನ್ನೆಲ್ಲ ನಾವು ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಅವ್ರ ಜೊತೆ ಇರಲೇಬೇಕಾಗ್ತದೆ. ಹಾಗಿದ್ದಾಗ ನಾನು ಸಕ್ಸಸ್ ಆಗಬಹುದು ಅಷ್ಟೇ. ಅಲ್ಲ ಸರಿ ಗುರುನಾಥ್ ಕೊಡ್ರೆ, ನಾವು ಎದುರಿಗಿದ್ರೇನೆ ಜನ ಕೆಲಸ ಮಾಡೋದು ಕಷ್ಟ ಅಂತದ್ರಲ್ಲಿ ತಾವು ಸ್ವಲ್ಪ ಈ ದೃಷ್ಟಿದೋಷವನ್ನು ಇಟ್ಕೊಂಡು ಸಹ ಇಷ್ಟೊಂದು ಕೆಲಸ ತಗೋತಿದ್ದೀರಲ್ಲ ಅವ್ರ ಹತ್ರ, ಅದು ಹೇಳಿ. ಅದು ಕೆಲವೊಂದು ಟ್ರಿಕ್ಸ್ ಅಂದ್ರೆ ನಾನು ಕೆಲವೊಂದನ್ನ ಅದು ಹೇಗೆ ಅಂತ ಹೇಳಕ್ ಬರೋದಿಲ್ಲ, ಅದನ್ನ ಆ ಥರ ಉಪಯೋಗಿಸ್ತಾ ಇದ್ದೀನಿ. ಮತ್ತು ಅವ್ರ ಜೊತೆ ಮಾತಾಡ್ತಾ ಇದ್ದಿದ್ದರಿಂದ ಏನೇನಾಗಿದೆ ಅತ್ತ ಇಲ್ಲಿ ಏನು ಮಾಡ್ತಿದ್ಯಾ ಅವ್ರು ಕೆಲಸ ಮಾಡ್ತಾರೋ ಇಲ್ಲೋ ಅದೆಲ್ಲ ಗೊತ್ತಾಗ್ತದೆ. ಅಕಸ್ಮಾತ್ ಅವ್ರು ಮಾಡದಿದ್ರೆ ಒಂದ್ಸಲ ತಪ್ಪೋದು, 2 ಸಲ ಇದು ಮಾಡ್ಬೋದು, ನನಗೆ ಮತ್ತೊಂದ್ಸಲ ಅವರು ಸಿಕ್ಕಬಿದ್ದಿರ್ತಾರೆ, ಅವಾಗ ಏನಾಗ್ತದೆ ಗೊತ್ತಿಡಿತಾರೆ ಅಂತ ಹೇಳಿ ಆ ಒಂದು ಇರ್ತದೆ. ಕೆಲವೊಂದು ತಪ್ಪಾಗ್ತದೆ, ಕೆಲವೊಂದು ತಪ್ಪಾಗ್ತದೆ ಅಂತ ಹೇಳಿ ನಾವು ಅವ್ರು ನಂಗೆ ಮೋಸ ಮಾಡ್ತಾರೆ ಅಥವಾ ಅವ್ರನ್ನ ಅವ್ರ ಮೇಲೆ ತೀರಾ ಅಪನಂಬಿಕೆ ಮಾಡಿದರೆ ನಾ ಏನು ಮಾಡೋಕ್ಕಾಗೋದಿಲ್ಲ, ಸಾಹಸಕ್ಕೆ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ, ನಾವು ಕೃಷಿ ಮಾಡಿಸ್ಲಿಕ್ಕೂ ಸಾಧ್ಯ ಆಗಲ್ಲ. ಒಂದಿಷ್ಟು ಪ್ರಮಾಣದಲ್ಲಿ ನಮಗೆ ನಷ್ಟ ಆಗ್ತದೆ, ಅದಕ್ಕೆ ನಾವು ರೆಡಿ ಇರೋದೆ, ಅದಕ್ಕೆ ರೆಡಿ ಇದ್ದುಕೊಂಡೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸರಿ ಗುರುನಾಥ್ ಕೊಡ್ರೆ, ಈಗ ಮನೇಲೆಲ್ಲ ಯಾರ್ಯಾರು ಇದ್ದೀರಿ ನಿಮ್ಮ ಕೃಷಿಗೆ? ಯಾರಾದರೂ ನಿಮಗೆ ಸಹಾಯಕ್ಕೆ ಬರ್ತಾರೆ ಮನೆಯವರು? ನನ್ನ ಹೆಂಡತಿ, ನನ್ನ ಮಕ್ಕಳು, ಮಕ್ಕಳು ಅವರು ಇಬ್ಬರು ಈಗ ಕೆಲಸದಲ್ಲಿದ್ದಾರೆ, ನಾನು ನನ್ನ ಹೆಂಡತಿ ಇಬ್ಬರೇ ಇರೋದು. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಮತ್ತು ಅನಾನಸ್ ಕೃಷಿ ಅನುಭವ ಈ ಕುರಿತು ಸೊರಬ ತಾಲೂಕು ಕುಪ್ಪಗಡ್ಡೆ ಸಮೀಪದ ಬಾಸೂರಿನ ಗುರುನಾಥ ಗೌಡ ಅವರೊಡನೆ ಸಂದರ್ಶನ ಕೇಳಿದಿರಿ.